ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನಿಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 3559926 ಎಸ್ಟಿಡಿ ಕೋಡ್ ಸಂಖ್ಯೆ 08352 ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ ಒಂದೊಳ್ಳೆ ಪಾಲಿಸಿ ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್ ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್ LIC ಜೀವನೋತ್ಸವ ವಾವ್ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ ರೈತ ಬಾಂಧವರೇ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ DAPಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ LIC ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು LIC ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ LIC ಹರ್ ಪಲ್ ಆಪ್ಕೆ ಸಾಥ್ ಅಪಾಯಕಾರಿ ಅಂಶಗಳು ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಕಡಗಂಚಿ ಗ್ರಾಮದ ರೈತರಾದ ಕಾಶಿನಾಥ್ ಶೆಂಗ್ಟಿ ಅವರೊಂದಿಗೆ ಮಾತುಕತೆ ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಆತ್ಮೀಯರೇ ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಕಡಗಂಚಿಯ ಕಾಶಿನಾಥ್ ಶಾಂತಪ್ಪ ಚೇಂಗ್ಟಿ ಅನ್ನುವಂಥ ಒಬ್ಬ ಅನುಭವಸ್ಥ ರೈತರಿದ್ದಾರೆ ಬಹುತೇಕ ಸಾವಯವ ಕೃಷಿ ಒಳಗೆ ಅವರು ಸುಮಾರು 2 ದಶಕಗಳಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಸಮಗ್ರವಾಗಿ ಕೃಷಿ ಪದ್ಧತಿಯನ್ನು ಅವರು ಅಳವಡಿಸಿಕೊಂಡು ಬಹುತೇಕ ಎಲ್ಲ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಬಾಳೆ ಇರ್ಬೋದು ಕಬ್ಬಿರ್ಬೋದು ಪೇರ್ಲ ಶ್ರೀಗಂಧ ಆಮೇಲೆ ಸಾಮಾನ್ಯವಾಗಿ ನಮ್ಮ ರೈತರು ಬೆಳೆಯುವಂಥ ಗೋಧಿ ಜೋಳ ತೊಗರಿ ಇವುಗಳನ್ನು ಕೂಡ ಅವರು ಬೆಳೀತಾ ಇದ್ದಾರೆ ವಿಶೇಷವಾದಂತಹ ಪ್ರಯತ್ನಗಳನ್ನು ಕೂಡ ಮಾಡಿ ಅವರು ಹೆಚ್ಚಿನ ಇಳುವರಿ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಹೈನು ಕೂಡ ಮಾಡ್ತಾ ಇದ್ದಾರೆ ಆಮೇಲೆ ಅವರ ಒಂದು ಕೆಲಸಕ್ಕಾಗಿ ಅನೇಕ ಪುರಸ್ಕಾರಗಳನ್ನು ಕೂಡ ಅವರು ಪಡೆದಿದ್ದಾರೆ ರೇಷ್ಮೆ ಕೃಷಿಯಿಂದ ಅವರು ಜೀವನವನ್ನು ಶುರು ಮಾಡಿದ್ರು ಅದರ ಜೊತೆ ಜೊತೆಗೇ ವಿಜ್ಞಾನಿಗಳ ಒಂದು ಸಹಕಾರದಿಂದ ಮಾರ್ಗದರ್ಶನದಿಂದ ಸಾಕಷ್ಟು ಮುಂದುವರೆದು ಬೇರೆ ಬೇರೆ ಪದ್ಧತಿಗಳನ್ನು ಅಳವಡಿಸಿಕೊಂಡು ಇವತ್ತು ಒಳ್ಳೆಯ ಮಾದರಿ ಕೃಷಿಯನ್ನು ಅವರು ಮಾಡ್ತಾ ಇದ್ದಾರೆ ಅವರ ಅನುಭವಗಳನ್ನು ನಾವು ಇವತ್ತಿನ ದಿವಸ ಅವರಿಂದ ಪಡೆಯೋಣ ಬಹುಶಃ ಅವರ ಏನು ಅನುಭವಗಳದಾವ ತಮಗೂ ಕೂಡ ಪ್ರೇರಣೆ ಆಗಬಹುದು ಅಂತೇಳಿ ನಾವು ಭಾವಿಸ್ತೀವಿ ಕಾಶಿನಾಥ್ ಚೆಂಗ್ಟಿ ಅವರೇ ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸರ್ ಈ ಕೃಷಿಯನ್ನ ತಮ್ಮ ಮನೆತನದ ಒಂದು ಉದ್ಯಮ ಅಂತ ಹೇಳಿ ಹೇಳ್ಬಹುದು ಏನು ಹಿರಿಯರು ಮಾಡ್ಕೊಂಡು ಬಂದಂತಹ ಕೃಷಿಯನ್ನೇ ತಾವು ಮುಂದುವರ್ಸ್ಕೊಂಡು ಬಂದ್ರಿ ಹೌದು ಸರ್ ನಿಮ್ಮ ಶಿಕ್ಷಣ ಮುಗಿದ ನಂತರನೇ ಶುರು ಮಾಡಿದ್ರೆ ಅಥವಾ ಅದಕ್ಕಿಂತ ಮೊದಲು ತಮಗೆ ಅನುಭವ ಇತ್ತ ಇದು ನಮ್ಮ ಹಿರಿಯರ ಆಶೀರ್ವಾದದಿಂದ ಚಿಕ್ಕನಿಂದ ಅಷ್ಟು ಇಷ್ಟು ಹಾಗೇನೆ ಎಜುಕೇಷನ್ ಜೊತೆ ಕೃಷಿಯನ್ನು ಮಾಡ್ತಿದ್ದೇವೆ ಇನ್ನು ಮುಂದೆ ನಾವು ಎಜುಕೇಷನ್ ಅಂದರೆ BA ಮುಗಿಸ್ಕೊಂಡು ಫಿಸಿಕಲ್ ಟೀಚರ್ ಅಂದರೆ CPED ಮುಗಿಸ್ಕೊಂಡು ಒಂದು ಸ್ಕೂಲಲ್ಲಿ 1-2 ವರ್ಷ ನಾನು ಕೆಲಸ ಮಾಡಿದೆ ಮಾಡಿದ್ರಿ ಅಲ್ಲಿ 2,000-3,000 ಪೇಮೆಂಟ್ ಕೊಡ್ತಿದ್ರು ಅಷ್ಟೇ 2001-2 ಅದು ನನಗೆ ಸರಿ ಕಾಣಲಿಲ್ಲ ಹಾಗಾಗಿ ಆ ಸ್ಕೂಲ್ ಒಂದು ಎರಡಕ್ಕೆ ಬಂತು ಅವರು 5 ಲಕ್ಷ ಕೊಡು 8 ಲಕ್ಷ ಕೊಡು ಅಂತೇಳಿ ಅಂದ್ಬಿಟ್ಟು ದುಡ್ಡು ಕೇಳಿ ಸ್ಟಾರ್ಟ್ ಮಾಡಿದ್ರು ಯಾಕೆ ಅವ್ರಿಗೆ ದುಡ್ಡು ಕೊಡಬೇಕು ಅಂಥೇಳಿ ನಾನು ಅದೊಂದು ತೇಜಸ್ಸಿ ನೇರವಾಗಿ ಒಕ್ಕಲ್ತನಕ್ಕೆ ಹೆಜ್ಜೆ ಇಟ್ಟೆ ಸರ್ ಕೃಷಿ ಕಡೆ ಹೀಗಾಗಿ ನಾನು ಸುಮಾರು 1,400 ಫೀಟ್ ಪೈಪ್ಲೈನ್ ಮಾಡಿಕೊಂಡೆ ಅಲ್ಲಿಂದ ಮಾಡಿಕೊಂಡು ನಾನು ಕೃಷಿ ಪ್ರಾರಂಭ ಮಾಡಿದೆ. ಮೊದಲು ನನ್ನ ಹೊಲದಲ್ಲಿ ಒಂದು ಎಕರೆಯಲ್ಲಿ ಒಂದು 1.5 ಚೀಲ 2 ಚೀಲ ಜೋಳನೂ ಆಗ್ತಿರಲಿಲ್ಲ. ಅದನ್ನು ನೀರಾವರಿ ಮುಖಾಂತರ ಪ್ರಾರಂಭ ಮಾಡಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನಾನು ಸುಮಾರು 2010-2011 ಭೇಟಿ ಕೊಟ್ಟು ಡಾಕ್ಟರ್ ರಾಜು ತೆಗಳಿಯವರಾಗಲಿ, ಮಂಜುನಾಥ್ ಸರ್ ಆಗಲಿ, ಜಹೀರ್ ಅಹಮದ್ ಸರ್ ಆಗಲಿ, ಡಾಕ್ಟರ್ ವಾಸುದೇವ್ ಸರ್ ಆಗಲಿ, ಸುಮಾರು ವಿಜ್ಞಾನಿಗಳಿದ್ದಾರೆ, ಅವರ ಒಂದು ಮಾರ್ಗದರ್ಶನದಲ್ಲಿ ಕೃಷಿ ಪ್ರಾರಂಭ ಮಾಡಿದೆ. 1 ಎಕರೆಯಲ್ಲಿ ಸುಮಾರು ನಾನು 12 ಕ್ವಿಂಟಲ್ 86 ಕೆಜಿ ತೊಗರಿ ಇಳುವರಿ ತೊಗೊಂಡೆ ಸರ್. ಅದರಿಂದ ನನಗೆ ಹೆಚ್ಚಿನ ಒಂದು ಉತ್ಸಾಹ ಬಂತು. ತದನಂತರ ಹೈನುಗಾರಿಕೆ ಮಾಡಿಕೊಂಡೆ, ಕೋಳಿ ಸಾಕಾಣಿಕೆ ಮಾಡಿಕೊಂಡೆ, ಕಬ್ಬು ಬಾಳೆ ಹಿಂಗ 10 ಹಲವಾರು ಮಾಡಿಕೊಂಡು ಇವತ್ತು ಒಂದು 2 ಎಕರೆ ಬಂಜು ಭೂಮಿ ತಗೊಂಡು ಇವತ್ತು ಅದಕ್ಕೊಂದು ರೂಪ ಕೊಟ್ಟು ಸುಮಾರು ಒಂದು 500-600 ಗಾಡಿ ಕೆರೆ ಮಣ್ಣು ಹಾಕ್ಸಿ ಅದಕ್ಕೆ ಪೇರಲ ಹಚ್ಚಿದ್ದೀನಿ ಸರ್. 100-300 ಶ್ರೀಗಂಧ, 400 ಇದೆ, 50 ಮಾವು ಇದೆ, ಚಿಕ್ಕು 15-20 ಇದೆ. ಹೀಗಾಗಿ ಆ ಕೃಷಿಯನ್ನ ಮುಂದುವರಿಸಿಕೊಂಡು ಜೊತೆ ಹೈನುಗಾರಿಕೆ ಮಾಡಿಕೊಂಡು ಇವತ್ತಿನ ಕೆಲವೊಂದು ಆವಿಷ್ಕಾರಗಳು ಕೂಡ ನಾವು ತಯಾರು ಮಾಡ್ತಾ ಇದೀವಿ ಸರ್. ಆಮೇಲೆ ಸಾವಯವ ಕಡೆ ಹೆಚ್ಚಿನ ಲಕ್ಷ ಕೊಟ್ಟು ಅದರ ಪ್ರಕಾರ ಒಳ್ಳೆ ಆರೋಗ್ಯವಂತವಾಗಿ ಬೆಳೆ ಬೆಳಿಲಿಕ್ಕೆ ನಾವು ಉತ್ಸುಕರಾಗಿ ನಡೆದಿದ್ದೀವಿ ಸರ್. ಅಡ್ಡಿಲ್ಲ ಅಂದ್ರೆ ನೀವು ಏನು ವಿಜ್ಞಾನಿಗಳ ಮಾರ್ಗದರ್ಶನದೊಳಗೆ ಸಾವಯವ ಪದ್ಧತಿಯನ್ನು ಅನುಸರಿಸಿ ಒಳ್ಳೆ ಬೆಳೆಯನ್ನು ಬೆಳೀತಾ ಇದ್ದೀರಿ. ಸಾಕಷ್ಟು ಬೆಳೆಗಳು ನಿಮ್ಮ ತೋಟದೊಳಗೆ ಅದಾವ. ಹಿಂಗಾಗಿ ನಿಮಗೆ ಆತಂಕ ಅಥವಾ ಭಯ ಏನಾದ್ರೂ ಏನಾಗ್ತದೆ ಬೆಳೆ ಬರ್ತದಿಲ್ಲ ಕೈಗೆ ಅನ್ನುವಂಥದ್ದು ಏನು ತೊಂದರೆ ಇಲ್ಲ ನಿಮಗೆ? ಇಲ್ಲ ಸರ್. ಒಂದಿಲ್ಲೊಂದು ಬೆಳೆ ಅಥವಾ ಒಂದಿಲ್ಲೊಂದು ಪದ್ಧತಿ ನಿಮ್ಮ ಕೈ ಹಿಡಿತು? ಹೌದು ಸರ್. ಈಗ ರೈತ ಏನು ಮಾಡ್ತಾನೆ ಸರ್, ಒಂದೇ ಬೆಳೆ ಹಾಕ್ಕೊಂಡು ಒಂದು ವಾತಾವರಣ ಆಧಾರ ಮೇಲೋ ಅಥವಾ ಯಾವುದೋ ಕೀಟಬಾಧೆಗಳ ಆಧಾರ ಮೇಲೋ ನಶಿಸಿ ಹೋಯ್ತು ಅಂತಂದ್ರೆ ಕೈ ಸುಟ್ಕೋತಕ್ಕಂತ ಒಂದು ಸಂದರ್ಭ ಬರ್ತದ್ರಿ. ಹಾಗಾಗಿ ನಾವು ಇವತ್ತಿನ ದಿವಸ ಏನ್ ಮಾಡಿದ್ವಿ ಅಂತ ಕೇಳಿದ್ರೆ ಸಮಗ್ರ ಬೆಳೆ ಬೇಸಾಯ ಪದ್ಧತಿ ಅಂತೇಳಿ ಅಳವಡಿಸಿಕೊಂಡಿದ್ವಿ ಸರ್. ಹೀಗಾಗಿ ಏನಾಗ್ತದೆ ಸರ್, ಒಂದ್ ಬೆಳೆ ಏನಾದ್ರೂ ಫೇಲ್ ಆದ್ರೆ ಇನ್ನೊಂದ್ ಬೆಳೆ ನಮಗೆ ಹಿಡಲಿಕ್ಕೆ 100% ಸಕ್ಸಸ್ ಇದೆ ಸರ್. ಇನ್ನು ಅದ್ರ ಜೊತೆ ಈಗ ಹೈನುಗಾರಿಕೆ ಒಂದು ಸರ್ ಬಹಳ ಇಂಪಾರ್ಟೆಂಟ್ ಸರ್ ಜೀವನದಲ್ಲಿ. ರೈತ 2 ಎತ್ತುಗಳ ಜೊತೆ 1 ಆಕಳ ಇದ್ರೆ ಇವತ್ತು ಹೈನುಗಾರಿಕೆಯಿಂದ ಮಕ್ಕಳ ಎಜುಕೇಶನ್ ಕೊಡ್ಬೋದು. ಆಮೇಲೆ ಈಗ ನಾವೇನು ಲಾಗೋಡಿ ಮಾಡ್ತೀವಿ, ಹೊಲಗಳಿಗೆ ಖರ್ಚು ಮಾಡ್ತೀವಿ, ಒಂದು 1/2 ಖರ್ಚು ಕೂಡ ತಗೊಂಡು ಹೋಗ್ತೀವಿ ಸರ್. ಹೀಗಾಗಿ ಹೈನುಗಾರಿಕೆ ರೈತಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು, ಅದರಿಂದ ಆರ್ಥಿಕವಾಗಿ ಸಬಲರಾಗ್ತಕ್ಕಂಥ ಒಂದು ಚಾನ್ಸಸ್ ಹೆಚ್ಚಿಗಿದೆ ಸರ್. ಯಾಕಂದ್ರೆ ಬರೀ ನಾವು ಒಂದ್ರ ಮೇಲೆ ನಾವು ಆಧಾರವಾಗಿ ಇಟ್ಕೊಂಡು ಕೂತ್ರೆ ರೈತರು ಇವತ್ತು ಕೈ ಸುಟ್ಕೋಸ್ಗೆ ಗ್ಯಾರಂಟಿ, ಅದು ರೈತರು ಮೋಸ್ಟ್ಲಿ ಆ ನಿಟ್ಟಿನಾಗ ಹೆಜ್ಜೆ ಇಡಬಾರ್ದು ಅಂತೇಳಿ ರೈತರಲ್ಲಿ ನಾನು ಮನವಿ ಮಾಡ್ಕೊತೀನಿ ಸರ್. ಈಗ ಹೈನು ಮಾಡ್ತಾ ಇದ್ದೀರಲ್ಲ, ಎಷ್ಟು ಆಕಳು ಅಥವಾ ಎಮ್ಮೆ ಅದಾವ ನಿಮ್ಮ ಕಡೆ? ಸರ್ 4 ಆಕಳು ಸರ್. 4 ಆಕಳನ್ನ ನೀವು ಸಾಕಿರಿ? ಹೌದು ಸರ್. ಯಾವ ತಳಿಯು? ಒಂದು ಎಚ್ಎಫ್ 3 ಜರ್ಸಿ. ಮತ್ತೆ ಅದ್ರ ಇಳುವರಿ ಅದೆಲ್ಲ ಹೆಂಗ್ ಬರ್ತದ ಸರ್? ಅದು ನಾವೇನು ಅದಕ್ಕೆ ಮೇಂಟೈನ್ ಮಾಡ್ತೀವಿ ಆ ಪ್ರಕಾರ. ಅಡ್ಡಿ ಇಲ್ಲ. ಈಗ ಸಾಮಾನ್ಯವಾಗಿ ಒಂದು ದಿವಸಕ್ಕೆ ಎಷ್ಟು ಹಾಲು ಉತ್ಪಾದನೆ ಆಗ್ತದೆ ಅಂತೀರಿ ಸರ್? 2 ಆಕಳು ಗಬ್ಬು ಕಟ್ಟೆ ಒಂದು ತಿಳ್ಕೊರಿ, 2 ಆಕಳು ಹಾಲು ಕೊಡ್ತಾವೆ. 1 ಆಕಳು ಬೆಳಿಗ್ಗೆ 1/6, ಸಾಯಂಕಾಲ 1/6, ಈ ರೀತಿ ದಿನಕ್ಕೊಂದು 12-24 ಹಾಲು ಹೋಗ್ತದೆ ಲೀಟರ್. ಆ ಪ್ರಕಾರ ನಮ್ಗೆ ಆದಾಯ ಆಯ್ತು. ಅಡ್ಡಿಲ್ಲ. ಈಗ ಆಕಳದಿಂದ ನಮಗ ಹಾಲು ಅಂತೂ ಸಿಗ್ತದ, ಆದ್ರೆ ಹಾಲಿನಕಿಂತ ಹೆಚ್ಚಾಗಿ ಸಗಣಿ ಸಿಗ್ತದ, ಗಂಜಳ ಸಿಗ್ತದ. ಇದು ಬಹಳ ಮುಖ್ಯವಾಗಿ ರೈತರಿಗೆ ದೊರಕುವಂತಹ ಪದಾರ್ಥಗಳು, ಅವುಗಳ ಬಳಕೆಯನ್ನು ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ ಸರ್? ನೋಡಿ, ಆಕಳ ಕಟ್ಟಿದ್ರೆ ಬರೀ ಹಾಲಿಗೋಸ್ಕರ ಕಟ್ಟಿದೀವಿ ಅಂತಕ್ಕಂಥದ್ದು ಶುದ್ಧ ತಪ್ಪು. ಯಾಕಂದ್ರೆ ಇವತ್ತು ಸಗಣಿ ಬಹಳ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ನಾವು ಸಾವಯವನ್ನಾಗಿ ಭೂಮಿ ತಯಾರು ಮಾಡಬೇಕಾಗಿದೆ. ಕಾರಣ ಅಂತಂದ್ರೆ ಇವತ್ತು ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿ ಸೋಳ್ಗಟ್ಟು ಹೋಗ್ತಾ ಇದೆ ಸರ್. ಅದಕ್ಕೆ ನಾವು ಇವತ್ತಿನ ದಿವಸ ಅವೇನು ಕಸದಿನ ರಸ ಇಯೋ ಹಾಗೇನೆ ಈ ಹೆಂಡಿ ಗೊಬ್ಬರ ನಾವು ತಯಾರು ಮಾಡಿಕೊಂಡು, ಎರೆಹುಳದ ಗೊಬ್ಬರ ತಯಾರು ಮಾಡಿಕೊಂಡು, ಅದಕ್ಕೆ ನಾವು ಬುಕ್ಕಲ್ ಮುಖಾಂತರ ಬಿತ್ತಲಿ ಅಥವಾ ಬಂಡಿ ಮುಖಾಂತರ ಹೊಲಗೆ ಹೋಗಿ ಚೆಲ್ಲಿ ಅದು ನಾವು ಬಂಗಾರ ಬೆಳೆದಂಗೆ ಸರ್. ಹೀಗಾಗಿ ಹಾಲಿನಕ್ಕಿಂತ ನಮ್ಗೆ ಸಗಣಿನೇ ಮುಖ್ಯ ಅಂತಕ್ಕಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಎರೆಗೊಬ್ಬರನ್ನು ಮಾಡ್ತಾ ಇದ್ರಿ ತಾವು? ಸರ್ ಮಾಡ್ತೀವಿ ಸರ್. ಎಷ್ಟು ಉತ್ಪಾದನೆ ಆಗ್ತದ ಸರ್? ಈಗ ನಾವು ಹೊಲಕೆ ಮಾಡ್ಕೊತೀವಿ ಸರ್. ಹೊಲದೊಳಗೆ ಮಾಡಿಬಿಡ್ತೀರಿ? ನೇರವಾಗಿ ಹೊಲದೊಳಗೆ? ನೇರವಾಗಿ ಮಾಡಿದ್ರಿ. ಯಾಕಂದ್ರೆ ನಾವು ಮಾರಕ ಜಾಗದ ಆತಂಕ ಇದೆ ಸರ್, ಆ ಕಾರಣಕ್ಕಾಗಿ ಹಾಗೆ ಮಾಡ್ತೀವಿ ಸರ್. ಇನ್ನೊಂದು, ಈ ಹೊಲಗಳಿಗೆ ನಾವು ಮಣ್ಣು ತಯಾರು ಮಾಡ್ತೀವಿ ರೀ. ಈಗ ಒಂದು 1,000 ವರ್ಷಗಳಿಂದಲೇ ಆದರೂ ಕೂಡ 1 ಇಂಚ್ ಮಣ್ಣು ಆಗಂಗಿಲ್ಲ. ಅದಕ್ಕಾಗಿ ನಾವೇನು ಮಾಡ್ತೀವಿ ರೀ, ಈ ವರ್ಷ ಹೊಲದಲ್ಲಿ ಸುಮಾರು 15 ವರ್ಷ ಮೇಲೆ ಸರ್ ನಾವು ಅಲ್ಲಿರ್ತಕ್ಕಂಥ ಕಸ ಹೊರಗೆ ತೆಗೆಯಲ್ಲ ಸರ್ ನೋಡಿ. ಹೌದಲ್ಲ, ತೊಗರಿ ಕಟ್ಟಿಗೆ ಆಗಲಿ, ಆಮೇಲೆ ತೊಗರಿ ಹೊಟ್ಟಾಗಲಿ, ಆಮೇಲೆ ತೊಗರಿ ಕೊಯ್ಲಿ ಆಗಲಿ, ಅದು ನಾವು ಏನು ಕೊಯ್ಕೊಂಡು ರಾಶಿ ಮಾಡ್ಕೋತೀವಿ, ಮಾಡಿದ್ಮೇಲೆ ಅದಕ್ಕೆ ನಾವು ಲೂಟ್ ರೂಡ್ಸಿ ಮಲ್ಟಿಪ್ಲೈ ಮಾಡಿ ಅಲ್ಲೇ ಕೊಯ್ಯೋ ಹೆಂಗೆ ಮಾಡ್ತೀವಿ ಸರ್? ಭೂಮಿ ಹಸನಿಡಲ್ಲ ಸರ್ ತೋಟ. ಹೊಲದೊಳಗೆ ಏನು ಶೇಷ ವಸ್ತುಗಳಿರ್ತಾವ, ಉಳಿಕೆಗಳಿರ್ತಾವ, ಅವು ಎಲ್ಲ ಅಲ್ಲೇ ಸರ್ ಭೂಮಿಗೆ ಕೊಡುವಂತ, ಭೂಮಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಸರ್. ಹೊಲದ ಕಸ ತೆಗೆದು ಕಳೆ ತೆಗುವ ಸಂದರ್ಭದಾಗ ಒಂದು 10 kg ಆಯ್ತು ಅಂತಂದ್ರ ಅಲ್ಲೇ ಸ್ವಲ್ಪ ತಗ್ಗು ತೋಡಿ ಅಲ್ಲಿ ಅದ್ರ ಮಣ್ಣು ಹಾಕಿ ಭೂಮಿ ಬೆಳೆಯೊಳಗನೆ ಮಡಿಸಿ ಮೂಲಿ ಹಾಕ್ತೀವಿ ಸರ್. ಯಾವ್ದೇ ಇಲ್ಲಿ ಹೊರಗೆ ತೆಗೆಯಂಗ ಸರ್. ಅದು ಕಾರಣ ಏನು ಅಂತ ಕೇಳಿದ್ರೆ ಹಸಿರೇಲಿ ಗೊಬ್ಬರ ಅಂತೀವಲ್ಲ ನಾವು, ಆ ಪ್ರಕಾರ ನಾವ್ ಏನ್ ಕಸ ತೆಗಿತಾ ತೆಗಿತಾ ಹೋಗ್ತೀವಿ ಹಸಿ ಕಸ ಅಲ್ಲಿ ತೆಗ್ಗು ತೋಡಿ ಅದರಲ್ಲಿ ಹಾಕಿದ್ವಿ ಅಂದ್ರೆ ಮ್ಯಾಲ ಮಣ್ಣು ಹಾಕ್ಬಿಟ್ಟು ಅಂದ್ರೆ ಕೇವಲ 15 ದಿನಗೆ ಅದು ಕೊಳತು ಹೋಗ್ತದೆ ಸರ್. ಅಡ್ಡಿಲ್ಲ, ಈಗ ಹಂಗ ಉಳಿಕೆಗಳಿರ್ತಾವ ಕಳಿಬೇಕು ಅಂತಂದಾಗ ಸಾಕಷ್ಟು ಕಲ್ಚರ್ಗಳು ಸಿಗ್ತಾವ ಇವತ್ತಿನ ದಿವಸ. ಕೃಷಿ ವಿಜ್ಞಾನ ಕೇಂದ್ರದವರು ಕೊಡ್ತಾರೆ ನಿಮಗೆ ಕಲ್ಚರ್, ಅದನ್ನ ನೀವು ಹಾಕಿದ್ರಿ ಅಂತಂದ್ರೆ ಒಳ್ಳೆ ಗೊಬ್ಬರ ಜಲ್ದಿ ತಯಾರಾಗ್ತದೆ ಅಂತ ಕಲ್ಚರ್ಗಳನ್ನ ಏನಾದ್ರೂ ನೀವು ಉಪಯೋಗ ಮಾಡಾಕತ್ತೀರಿ? ಸರ್ ಅವೇನು ಮಾಡಿಲ್ಲ ಸರ್, ಮಾಡಿಲ್ಲ. ನೇರವಾಗಿ ಇದೇನು ಮಾಡ್ತಾ ಇದ್ದೀವಿ ಈಗ ಜೀವಾಮೃತ ಆಗ್ಲಿ, ಮತ್ತೆ ನಾವು ತೊಗರಿ ಹೊಟ್ಟಿನಿಂದ ದ್ರಾವಣ ಅಂದ್ರೆ ತೊಗರಿ ಹೊಟ್ಟಿನ ಅಮೃತ ಅಂತನೂ ಕರಿಬಹುದು, ಅದರಿಂದ ದ್ರಾವಣ ತಯಾರು ಮಾಡಿ ನೇರವಾಗಿ ಭೂಮಿ ಸಿಂಪಡಣೆ ಮಾಡ್ತೀವಿ ಸರ್. ಹೌದಾ? ತೊಗರಿ ಹೊಟ್ಟನ್ನ ಉಪಯೋಗ ಮಾಡಿಕೊಂಡು ಅದೇ ಪೋಷಕಾಂಶ ಅಂತ ಹೇಳಿ ನೀವು ತಯಾರು ಮಾಡಿ ಅದನ್ನ ಬೆಳೆಗಳಿಗೆ ಸಿಂಪಡಣೆ ಮಾಡ್ತೀವಿ ಸರ್. ಬೆಳೆಗಳ ಬಡ್ಡಿಗೆ ಹಾಕ್ತೀವಿ. ಒಂದು ಬಗೆ ಜೀವಾಮೃತ ಇದ್ದ, ಜೀವಾಮೃತ ಯಾವ ರೀತಿ ಮಾಡ್ತಾ ಇದ್ದೀರಿ, ಹೆಂಗ್ ಮಾಡ್ತಾ ಇದ್ದೀರಿ ಒಂದ್ ಸ್ವಲ್ಪ ವಿವರವಾಗಿ ಹೇಳ್ತೀರಿ? ಒಂದ್ ಅರಬಿ ತಗೋದು ಸರ್, ಅರಬಿ ತಗೊಂಡು ಒಂದ 5 kg ಅಥವಾ 8 kg ಅಷ್ಟು ಆ ಹೊಟ್ಟೆ ಅದ್ರಲ್ಲಿ ಹಾಕಿ ಮೂಟೆ ಕಟ್ಬಿಡದ ಸರ್. ಅಂದ್ರೆ ತೊಗರಿದ ಏನ್ ಉಳಿದಿರ್ತದ ಹೊಟ್ಟೆ ಮಾಡಿ, ಹೊಟ್ಟೆ ಸರ್, ಟೋಟಲಿ ಹೊಟ್ಟೆ ಬಂದಿರತಕ್ಕಂಥ ವೇಸ್ಟ್ ರೀ, ಅದು ವೇಸ್ಟ್ ಹೊಟ್ಟು, ಅದು ಅದ್ರಲ್ಲಿ ಹಾಕಿ ಬ್ಯಾರಲ್ ನೀರಲ್ಲಿ ಮುಣುಗಿಸಿ ಒಂದ್ 5 ದಿವಸ ಇಡ್ಬೇಕು ಸರ್. ಅದಿಟ್ಟರೆ ಏನಾಗ್ತದೆ ಸರ್, ರಸ ಬಿಡ್ತದೆ ಸರ್ ಕೆಳಗಡೆ. ರಸ ಬಿಡ್ತು ಅಂದಾಗ ಅದಕ್ಕೆ ಏನ್ ಮಾಡ್ಬೇಕ್ರಿ, ಒಂದ್ 10 liter ಗೋಮೂತ್ರ, ಒಂದ್ 5 kg ಬೆಲ್ಲ ಅದರಲ್ಲಿ ಮಿಕ್ಸ್ ಮಾಡಿ ಒಂದ್ 4-5 ದಿವಸ ಅದಕ್ಕೆ ಕಲ್ಚರ್ ಮಾಡೋದು ಸರ್. ಮಾಡಿದ್ಮೇಲೆ ದ್ರಾವಣ ಕಂಪ್ಲೀಟ್ ತಯಾರಾಗ್ತದ್ರಿ. ಆಮೇಲೆ ಅದು ಹೊಟ್ಟೆ ಏನ್ ಮಾಡಿದ್ರಿ, ಅದು ಹಿಂಡಿ ಹೊರಗೆ ತೆಗೆದೆ ಸರ್, ಹಿಂಡಿ ಹೊರಗೆ ತೆಗೆದು ಅದು ಇನ್ನೂ ಒಳಗೆ ಅದು ರಸ ಉಳಿಯುತ್ತೆ ಸರ್. ಈ ಮತ್ತೊಂದು ಬುಟ್ಟಿಯಲ್ಲಿ ಅದ ಇಟ್ಟು ಅದ್ರ ನೀರ್ ಹಾಕಿ ಸೋಸಿ ಮತ್ತೆ ಬೆರಳದ ಹಾಕ ಸರ್. ಕಂಪ್ಲೀಟ್ ಕ್ಲಿಯರ್ ಆಗ್ತದೆ ಸರ್. ಹೆಂಗ ಗಾಣದೊಳಗೆ ಕಬ್ಬಿನ ರಸ ತೆಗಿತಿರ್ತಾರಲ್ಲ ಸರ್, ಅದು 10 ಸಲ ಹಾಕಿ ಹಾಕಿ ಕಡಿಗೆ ಒಂದ್ ಹನಿನೂ ಉಳಿಲಾರ್ದಂಗ ಏನು ಮಷಿನ್ದಿಂದ ನಾವು ಕಬ್ಬಿನ ಪರಿಸ್ಥಿತಿ ಮಾಡ್ತೀವಲ್ಲ, ಅದೇ ರೀತಿಯಾಗಿ ತಾವು ಮಾಡ್ತಾ ಇದ್ದೀವಿ. ಎಷ್ಟು ಸಾಧ್ಯತೆ ಅಷ್ಟ ಎಲ್ಲ ಪೋಷಕಾಂಶಗಳನ್ನು ತಕೊಳ್ತೀವಿ ಬರುವಂತದ್ರಿ ಸರ್. ಅದರಿಂದ ಹೊರಗೆ ಬರುವಂತ ಪ್ರಯತ್ನ ಮಾಡಿ ಅದನ್ನ ಬ್ಯಾರಲ್ ಹಾಕಿ ಒಂದು 200 liter ದ್ರಾವಣ ತಯಾರು ಮಾಡ್ಕೊಂಡು ಅದಕ್ಕೆ ಸ್ಪ್ರೇ ಇರ್ತದಲ್ರಿ, 16 liter 20 liter ಆ ಸ್ಪ್ರೇ ಅಲ್ಲಿ ನಾವೇನು ತೊಗರಿ ಹೊಟ್ಟಿನ ಅಮೃತಿಯನ್ನು ತಯಾರು ಮಾಡ್ತೀವಿ, ಅದು 2 liter ಹಾಕೊಂಡು ಬೆಳೆಗಳಿಗೆ ಅಥವಾ ಭೂಮಿಗೆ ಸ್ಪ್ರೇ ಮಾಡ್ತಾ ಹೋಗ್ತೀವಿ ಸರ್. ಎಲ್ಲಾ ಬೆಳೆಗಳಿಗೆ ಇದ್ರ ಯಾವ ಬೆಳೆಗಳು ಹಾಕ್ಬೋದು ಸರ್, ಅದಕ್ಕೆ ಸಾವೆ ಇಲ್ಲ ಸರ್. ಅದಕ್ಕೆ ಅಂದ್ರೆ ಒಳ್ಳೆ ಪೋಷಕಾಂಶ ಬೆಳೆಗಳಿಗೆ ಸಿಗುತ್ತದೆ. ಹೌದು ಸರ್. ಅಂದ್ರೆ ಈಗ ನೋಡ್ರಿ, ನಿಮ್ಮಲ್ಲಿ ಸಾಕಷ್ಟು ಬೆಳೆಗಳದಾವ. ಬಾಳೆಗೆ ಎಷ್ಟು ತಾವು ಸ್ಪ್ರೇ ಮಾಡ್ತಾ ಇದ್ದೀರಿ? ಆಮೇಲೆ ಈ ತೊಗರಿನೇ ಇರ್ಬೋದು, ತೊಗರಿಗೆ ಎಷ್ಟು ಸ್ಪ್ರೇ ಮಾಡ್ತೀರಿ? ಗೋಧಿಗೆ ಎಷ್ಟು ಸ್ಪ್ರೇ ಮಾಡ್ತೀರಿ? ಮಾವಿಗೆ ಎಷ್ಟು ಸ್ಪ್ರೇ ಮಾಡ್ತೀರಿ ಅಂದ್ರೆ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ. ಹೌದು ಸರ್. ಮತ್ತೆ ಅಲ್ಪಾವಧಿ ಮತ್ತೆ ದೀರ್ಘಾವಧಿ ಬೆಳೆಗಳು ಅಂತ ಇರ್ತವೆ. ಆ ಪ್ರಕಾರ ನಾವು ಬೆಳೆಗಳಿಗೆ ಅನುಸಾರವಾಗಿ ಸಿಂಪಡಣೆ ಮಾಡ್ತೀವಿ. ಈಗ ಅಲ್ಪಾವಧಿ ಬೆಳೆಗಳವ ಅಂತ ತಿಳ್ಕೊಳ್ಳಿ, ಈ 3 ತಿಂಗಳಲ್ಲಿ ಅದು ಹಾರ್ವೆಸ್ಟಿಗೆ ಬರ್ತವೆ, ಅಂತವಕ್ಕೂ 2 ಸಲ ನಾವು ಉಪಯೋಗ ಮಾಡ್ತೀವಿ. ಇನ್ನು ದೀರ್ಘಾವಧಿ ಬೆಳೆಗಳೇನಿರ್ತಾವ ಅವಕ್ಕೆ 15 ದಿವಸಕ್ಕೆ 1 ಸಲ, 7 ದಿವಸಕ್ಕೆ 1 ಸಲ ನಮ್ಮ ಟೈಮ್ ಸಿಕ್ಕಾಗೆಲ್ಲ ಸ್ಪ್ರೇ ಮಾಡ್ತೀವಿ. ಇದು ಯಾವಾಗಿಂದ ನೀವು ಮಾಡಾಕತ್ತೀರಿ ಇದು ತೊಗರಿ ಹೊಟ್ಟಿನ ಅಮೃತ? ಇದು 4 ವರ್ಷ ಆಯ್ತು ಸರ್. ಈ ವರ್ಷ 4 ವರ್ಷ. 4 ವರ್ಷಕ್ಕಿಂತ ಮೊದಲು ಇದು ನೀವು ಪ್ರಯೋಗ ಮಾಡಿದ್ದಿರಲಿಲ್ಲ? ಇಲ್ಲ ಸರ್, ಜೀವಾಮೃತ ಮಾಡ್ತಿದ್ದೀವಿ. ಜೀವಾಮೃತ ಮಾಡ್ತಾ ಇದ್ರಿ. ಅಂತ ಸಮಯದೊಳಗೆ ಹಿಂದಕ್ಕೆ ಏನು ಇಳುವರಿ ಬರ್ತಿತ್ತು, ಈಗೇನು ಇಳುವರಿ ಅಥವಾ ಬೆಳೆಗಳ ಆರೋಗ್ಯ ಅನ್ಬಹುದು? ಒಳ್ಳೆ ಕ್ವಶನ್ ಸರ್. ಇದು ಏನು ಸರ್, ಈಗ ಬೆಳೆಗಳಿಗೆ ಏನು ರೋಗ ಬರ್ತಾವ, ಮೆಣಸಿನ ಗಿಡಕ್ಕೆ ಒಂದು ರೋಗ ಬರ್ತದೆ, ಮುಟ್ರಿಯಲ್ಲಿ ರೋಗ ಅಂತ ಹೇಳ್ತಾರೆ. ಆ ಸಂದರ್ಭದಾಗ ಇದೇನು ನಾವು ಈಗ ತೊಗರಿ ಹೊಟ್ಟಿನ ತಯಾರು ಮಾಡ್ತೀವಲ್ರಿ, ಇದು ಸ್ಪ್ರೇ ಮಾಡಿದ್ರೆ ಕೇವಲ 8 ದಿನ ಕ್ಲಿಯರ್ ಆಗ್ತದೆ ಸರ್. ಒಳ್ಳೆ ಗ್ರೋತ್ ಆಗ್ತದೆ, ಆ ನಿಟ್ಟಿನಾಗ ಅದು ಮಾಡಕ್ ಪ್ರಯತ್ನ ಮಾಡುತ್ತೆ. ಇಳುವರಿ ಏನಾದರೂ ಬದಲಾವಣೆ ನೀವು? ಸರ್, ಬದಲಾವಣೆ ಆಗ್ತದೆ. ಯಾಕಂದ್ರೆ ಕಾಳ ದಪ್ಪ ಆಗ್ತದೆ, ಇನ್ನು ಬೆಳೆಗೆ ಯಾವ ರೋಗನು ತಗಲಲ್ಲ, ಇನ್ನ ಆರೋಗ್ಯವಾಗಿ ಇರ್ತಕ್ಕಂಥದ್ದು ಬೆಳೆ ಬೆಳೀತದೆ, ಮತ್ತೆ ಹೂವುಗಳು ಹೆಚ್ಚಿಗೆ ಉಳಿಯುತ್ತೆ ಅಂದ್ರೆ ಕಾಯಿ ಹೆಚ್ಚಿಗೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಪರ್ಸೆಂಟೇಜ್ ತಗೊಂಡಿದೀವಿ. ಅಂದ್ರೆ ಅಡ್ಡಿಯಿಲ್ಲ, ಸಾಕಷ್ಟು ಒಳ್ಳೆ ಗಮನಾರ್ಹವಾದಂತಹ ಒಂದು ಇಳುವರಿ ಆಯ್ತು. ಆರೋಗ್ಯ ಬಹಳ ಮುಖ್ಯದ, ಆರೋಗ್ಯ ಚಲೋ ಇರ್ತದ, ಯಾವ್ದು ರೋಗ ರುಜಿನ ಹುಳ ಅವು ತೊಂದರೆ ಕೊಡಂಗಿಲ್ಲ. ಹುಳ ಬರ್ತಾವ ಸರ್, ಅದಕ್ಕೆ ಕೀಟಬಾಧೆ ಆಗ್ತದೆ, ಅದನ್ನ ನಾವು ನಿಯಂತ್ರಣ ಮಾಡ್ಕೋಬೇಕಾಗ್ತದೆ. ಅದನ್ನ ಹೆಂಗ್ ಮಾಡ್ತಾ ಇದ್ದೀರಿ? ಅದನ್ನ ಸಾವಯವ ಪದ್ಧತಿ? ಸಾವಯವ ಪದ್ಧತಿಯಲ್ಲಿ ಸರ್ ನಿಯಂತ್ರಣ ಆಗೋದು ಕಷ್ಟ ಸರ್. ಎಲ್ಲ ರೈತರು ಬಹಳ ಜನ ನಿಯಂತ್ರಣ ಆಗ್ತದೆ ಅಂತ ಹೇಳ್ತಕ್ಕಂಥ ರೇಷ್ಮೆ ಹುಳ ಒಂದು ಉದಾಹರಣೆ ತಗೊಳ್ಳಂಬ್ರಿ. ರೇಷ್ಮೆ ಹುಳ ಏನ್ ಮಾಡ್ತದೆ, ಇವತ್ತು ಮರಿ ಆಗ್ಯಾವ ಅಂತ ತಿಳ್ಕೊಳ್ಳಿ, ನಾವು ಚಾಕಿ ಕಟ್ಟಬೇಕಾಗಿದೆ. ಮೂರು ದಿವಸದಲ್ಲಿ ಒಂದನೇ ಜ್ವರ ಕೂಡ್ತದೆ ಸರ್, ಒಂದನೇ ಜ್ವರ ಕೂಡ್ತದೆ. ಒಂದನೇ ಜ್ವರ ಕೂಡಕ್ಕಿಂತ ಮುಂಚೆ ಹುಳ ಸೂಕ್ಷ್ಮ ಇರ್ತದೆ ಸರ್, ಕೂದಲೆ ಹಾಗೆಯೇ ಸೂಕ್ಷ್ಮ ಇರ್ತದೆ ರೀ. ಒಂದನೇ ಜ್ವರ ಕೂತು ಅಂದ್ರೆ ಇನ್ನು ಅದು ವೃದ್ಧಿ ಆಗ್ತದೆ ರೀ, ಯಾಕಂದ್ರೆ ಎರಡನೇ ಜ್ವರಕ್ಕೆ ಬರ್ತಕ್ಕ ಅದು ಸ್ಟ್ರಾಂಗ್ ಆಗ್ತದೆ ಸರ್. ಹೌದ್ರೆ ಈಗ ನಾವು ಸಾವಯವದ ದ್ರಾವಣ ಹಿಂಡಿ ತಯಾರು ಮಾಡ್ಕೊಂಡು ಹುಡುತೀವಿ ತಿಳ್ಕೊರಿ ಸರ್. ಮೊಟ್ಟೆ ಹೊರ ಬಂದ ತಕ್ಷಣ ಅಥವಾ ಒಂದು ದಿವಸ ಎರಡು ದಿವಸ ಏನು ನಾವು ಸ್ಪ್ರೇ ಮಾಡಿದೀವಿ ಅಂದರೆ ನಶಿಸಿ ಹೋಗ್ತದೆ. ಹಾಗಂತೂ ನಮ್ಗೇನು ಕಂಡು ಬರೋಂಗಿಲ್ಲ ಸಾವು, ಯಾಕಂದ್ರೆ ರೇಷ್ಮೆ ಮೊಟ್ಟೆನೇ ಬೇರೆ, ಈ ಕೀಟಬಾಧೆಗಳನ್ನ ಮೊಟ್ಟೆನೇ ಬೇರೆ ಸರ್. ಯಾಕಂದ್ರೆ ಲಾಟ್ ಆಫ್ ಡಿಫ್ರೆನ್ಸ್ ಆಗ್ತದೆ ಸರ್, ಇದು ವಾತಾವರಣಕ್ಕೆ ಹೊಂದ್ಕೊಂಡಿರ್ತದೆ ಸರ್. ಇದು ಕೀಟಬಾಧೆ ಅದು ಪ್ರಕೃತಿಯಲ್ಲಿ ಹುಟ್ಟಿರ್ತದೆ, ಇದು ರೇಷ್ಮೆ ನಾವು ತಯಾರು ಮಾಡಿರ್ತೀವಿ. ಎಲೆಗಳ ಕೆಳಗಡೆ ಹತ್ತಿದ್ದು ನಮ್ಗೆ ಕಾಣಂಗಿಲ್ಲ ಸರ್. ಹೀಗಾಗಿ ನಾವು ಅದು ಸ್ಪ್ರೇ ಮಾಡಿದ್ರೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಇನ್ನು ಒಂದನೇ ಜ್ವರ ಪಾಸ್ ಆಯ್ತು, ಎರಡನೇ ಜ್ವರ ಪಾಸ್ ಆಯ್ತು ಅಂದ್ರೆ ಅದು ಸಾಯಲ್ಲ ಸರ್, ನಿಂದಿರ್ತದೆ ಒಂದು ಎರಡು ದಿವಸ. ಅದಕ್ಕೆ ಏನು ದಿಮ್ಮ ಹತ್ತದಂಗೆ ಆಗ್ತದೆ, ಎರಡು ದಿವಸ ನಿಂದಿರ್ತದೆ, ಮೂರು ದಿವಸಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತದೆ. ಅಲ್ಲಿ ಅನಿವಾರ್ಯತೆಯಿಂದಾಗಿ ನಾವು ಕೆಮಿಕಲ್ ಯೂಸ್ ಮಾಡ್ತಕ್ಕಂಥ ಸಂದರ್ಭ ಬರ್ತದೆ ಸರ್. ಇಲ್ಲಾಂದ್ರೆ ನಾವು ಈ ಆರ್ಥಿಕವಾಗಿ ಸಬಲರ ಅದಕ್ಕೆ ಅಸಾಧ್ಯ ಆಗ್ತದೆ, ಇಳುವರಿ ಕಡಿಮೆ ಬರ್ತದೆ. ಮಾಡ್ಬೋದು, ಬಹಳ ಹೊಲಗಳಿದ್ರೆ ಅವರು ಶ್ರೀಮಂತರಿದ್ದರೆ ಅವರು ಸ್ವಲ್ಪ ಈ ರೀತಿ ಮಾಡಬೇಕು ಅಂತೇಳಿ ಕಿಶಿಂದ ಅವರು ಅಭಿಪ್ರಾಯ ಪಟ್ಟರೆ ಅದು ಹಂಗಾಗ್ಬೋದು. ಈಗ ನಾವೆಲ್ಲ ಸಣ್ಣ ರೈತರು, ಈಗ ಅದರಲ್ಲೇ ನಾವೆಲ್ಲ ಕುಟುಂಬ ಆಗಲಿ ಶಿಕ್ಷಣ ಆಗಲಿ ಮಕ್ಕಳ ಮುಂದೆ ಏನಾದರೂ ಕೂಡ ಅದರಲ್ಲಿ ಮಾಡಬೇಕಾದ್ರೆ ಅದು ಅನಿವಾರ್ಯಕ್ಕಾಗಿ ಅದು ನಾವು ಮಾಡಬೇಕಾಗ್ತದೆ. ಅಂದ್ರೆ ಅನಿವಾರ್ಯ ಪ್ರಸಂಗದೊಳಗೆ ತಾವು ಮಾತ್ರ ಮಾಡ್ತೀವಿ ಅಂತ ಹೇಳಿ, ಮತ್ತೆ ಅನಿವಾರ್ಯ ಆದಾಗಂತೂ ಏನಾದರೂ ಮಾಡಬೇಕು. ಬರೀ ಅದ್ರ ಮೇಲೆ ನಾವು ಅವಲಂಬಿತರಾಗೋದಕ್ಕೆ ಸಾಧ್ಯವೂ ಇಲ್ಲ. ಇಲ್ಲ ಸರ್, ಖರ್ಚು ಹೆಚ್ಚಾಗ್ತದೆ. ಎಷ್ಟು ಸಾಧ್ಯದ ಅಷ್ಟು ಖರ್ಚು ಕಡಿಮೆ ಮಾಡೋದ ಕಡೆ ನೀವು ಪ್ರಯತ್ನ ಮಾಡಿ, ಆ ರೀತಿ ಮಾಡಿ ಬೆಳೆ ಬೆಳ್ಕೋತೀವಿ ಸರ್. ಕಾಶಿನಾಥ್ ಅವರೇ, ತಾವು ರೇಷ್ಮೆಯಿಂದ ಕೃಷಿ ಜೀವನವನ್ನ ಶುರು ಮಾಡದಂಥವ್ರು, ರೇಷ್ಮೆ ಬಹಳ ಒಳ್ಳೆ ಇಳುವರಿ ಕೊಡುವಂಥದ್ದು, ಒಳ್ಳೆ ಆದಾಯ ಕೊಡುವಂಥದ್ದು, ಹೆಂಗ್ ಶುರು ಆಯ್ತು ಅದು, ಮತ್ತೆ ಅದನ್ನ ಯಾಕೆ ನೀವು ನಿಲ್ಲಿಸುವಂತ ಒಂದು ಪ್ರಸಂಗ ಕೂಡ ಬಂತು ಅಂತ? ಇದು ಒಳ್ಳೆ ಕ್ವಶನ್ ರೀ. ಈ 83ರಲ್ಲಿ ನಾನು ಸುಮಾರು ಒಂದು 13-14 ವರ್ಷ ಇದ್ದೆ ಸರ್. ನಮ್ಮ ತಂದೆಯವರು ರೇಷ್ಮೆ ಸ್ಟಾರ್ಟ್ ಮಾಡಿದ್ರು, ಒಬ್ರು 15 ಸ್ಟಾರ್ಟ್ ಮಾಡಿದ್ರು ಸರ್. ನಾವು ರೇಷ್ಮೆ ಮಾಡಬೇಕು ಅಂತೂ ಮಾಡಿಲ್ಲ. ನಮ್ಮ ತಂದೆಯವರು ತಾತ ಅಂತಿದ್ರು, ಸಿದ್ದಪ್ಪ ಸೂರನ್ ಅಂತ ಹೇಳಿ, ಅವರು ನಮ್ಮ ತಂದೆಯವರು ಜೊತೆ ಮಾಡಿ ನಾವು ರೇಷ್ಮೆ ಹಚ್ತೀವ್ರಿ, ನೀವು ಹಚ್ಚಿರಿ, ಇಲ್ರಿ ಮುತ್ತೆ ನಂಬಲ್ಲಿ ಜಾಗ ಇಲ್ಲ ಅಂತಂದ್ರು ನಮ್ಮ ತಂದೆಯವರು. ಇಲ್ಲ, ನಾ ಮನೆ ಕೊಡ್ತೀನಿ ನಿಮ್ಗೆ, ಅಲ್ಲಿ ರೇಷ್ಮೆ ಮಾಡಕತ್ತಿರೆ, ನೀವು ಹಸಿರಿ ನಮ್ಮ ಸಂಗಾಟ ಅಂತೇಳಿ ಅಂದ್ಬಿಟ್ಟು. ಅದು 1 ಚೀಲ 2 ಚೀಲ ಜೋಳ ಆಗ್ಲಾರಂತ ಹೊಲ, 1 ಎಕರೆ 4 ಗುಂಟೆ ಹೊಲ ಅದು, ಅಲ್ಲಿ ರೇಷ್ಮೆ ಹಚ್ಚು ಸರ್. ಯಾವಾಗ 83 ರೀ, 83-84 ಅಲ್ಲಿ ಬೆಳೆ ಸ್ಟಾರ್ಟ್ ಆಯ್ತು ಸರ್. ಅದು ಇನ್ನು 2 ಚೀಲ ಜೋಳ ಅಂತಂದ್ರಿ 500 ರೂಪಾಯಿ ಚೀಲ ಜೋಳ ಇತ್ತು ಸರ್ ಅವಾಗ. ಆದ್ರೆ ಆ ವರ್ಷ 16,000 ರೂಪಾಯಿ ಆಯ್ತು ಸರ್ ಅದು, ರೇಷ್ಮೆ 16,000 ರೂಪಾಯಿ ಆಯ್ತು. ಅಂದ್ರೆ ಇವತ್ತು 1,60,000 ಅಂದ್ರೂ ಕಡಿಮೆನೇ ಆಯ್ತು, ಅದ್ರದ್ದು 3 ಪಟ್ಟು ಜಾಸ್ತಿ ಆಗುತ್ತೆ ಸರ್ ರೇಟು. ಆ ಸಂದರ್ಭದಾಗ ಏನು ಮಾಡಿದ್ರು, ಅಲ್ಲಿ ಸ್ವಲ್ಪ ಜನರ ಸಂಖ್ಯೆ ಹೆಚ್ಚಿಗಿತ್ತು, ಹೀಗಾಗಿ ಅಲ್ಲಿ ನೀರು ಸಿಗಲಾರದಂಥ ಸಂದರ್ಭ ಬಂದಾಗ ಅಲ್ಲಿಂದ ತಗೊಂಡು ಬಂದು ನಮ್ಮ ಸ್ವಂತ ಹೊಲ ಇರತಕ್ಕಂಥ ಹೊಲದಲ್ಲಿ ರೇಷ್ಮೆ ಹಚ್ಚಿ 1-4 ಎಕರೆ ರೇಷ್ಮೆ ಮಾಡಿದ್ವಿ ಸರ್. ಅದನ್ನು ಮಾಡ್ತಾ ಮಾಡ್ತಾ ನಾವು ಕೂಡ ಹಾಗೆ ಕಾಲೇಜ್ಗೆ ಹೋಗೋದು, ನಮ್ಮ ತಂದೆಯವ್ರ ಜೊತೆ ಕೈ ಜೋಡಿಸೋದು. ನಮ್ಮ ತಂದೆಯವ್ರು 4 ಜನ ಅಣ್ಣತಮ್ಮರು, ಅಲ್ಲಿರೋದು 1-8 ಎಕರೆ ಹೊಲ ನಮ್ಮ ಹಿರಿಯರ ಅಷ್ಟೇ ಅಷ್ಟೇ. ಆ ರೇಷ್ಮೆಯಿಂದ ಏನ ಸರ್, ಅದು ದ್ವಿಗುಣ ಆಯ್ತು ಸರ್, ಆರ್ಥಿಕ ಹೆಚ್ಚಿಗಾಯ್ತು ಸರ್. ಹೀಗಾಗಿ ವರ್ಷಕ್ಕೊಂದು ಜಾಗ ಖರೀದಿ ಮಾಡ್ಕೋತ ಬಂದಿವಿ ಸರ್. ಹೀಗಾಗಿ 8 ಎಕರೆ ಬಿಟ್ಟು 28 ಎಕರೆ ಹೊಲ ನಾವು ಖರೀದಿ ಮಾಡಬೇಕಾಯ್ತು ಸರ್. ಇದು ಒಂದು ವಾಣಿಜ್ಯ ಬೆಳೆ, ಮುಂದಿನ ತಿಂಗಳು ನಮ್ಗೆ ದುಡ್ಡು ಬೇಕಾಗಿದೆ ಅಂದ್ರೆ ಇವತ್ತಿನ ದಿವಸ ನಾವು ಸ್ಟಾರ್ಟ್ ಮಾಡೋದು ಪ್ರಯೋಗ. ಮುಂದಿನ ತಿಂಗಳು ಕರೆಕ್ಟ್ ಆಗಿ ನಾವು ಯಾವ ಡೇಟ್ ಇರುತ್ತೆ ಆ ಡೇಟಿಗೆ ನಮ್ಮ ಕೈಯಾಗ ದುಡ್ಡು ಬರುತ್ತೆ, ಅಂತ ರೇಷ್ಮೆ ಬೆಳೆಯೋದು. ಹೀಗಾಗಿ ನಾವು ಅದರಿಂದನೇ ಮುಂದುವರೆದಿವಿ. BMTC ನಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟಿಂಗ್ ಬಂದು ಜಾಯ್ನಿಂಗ್ ಆರ್ಡರ್ ತಂದು ನಮ್ಮ ತಾಯಿಯವ್ರ ಕೈಯಾಗ ಕೊಟ್ರು. ಅದಕ್ಕೂ ಕೂಡ ಹೋಗ್ಲಿಲ್ಲ ಸರ್ ನೌಕರಿ. ಆಮೇಲೆ ಮಿಲಿಟರಿಯಲ್ಲಿ ಸೆಲೆಕ್ಷನ್ ಆಗಿದ್ದೆ, ಅದು ನಮ್ಮ ತಾತನವ್ರು ಬಿಡಿಸೋದು. ಆಮೇಲೆ ಕಂಡಕ್ಟರ್ ಬಂದಿತ್ತು, ಅದು ಕೂಡ ನಮ್ಮ ತಂದೆಯವ್ರು ಏನಂದ್ರೆ, ಬೇಡಪ್ಪ ಏನ್ ಮಾಡ್ತಿ ಇಲ್ಲೇ ಹೊಲ ಮನೆ ನೋಡ್ಕೊಂಡಿರುವ. ನಮ್ಮ ತಂದೆಯವ್ರ ಒಂದು ಮಾರ್ಗದರ್ಶನ ನನಗೆ ಬಹಳ ಬೆಸ್ಟ್ ಸರ್. ಏನ್ ಹೇಳಿದ್ರೆ ಅಂದ್ರೆ, ತಮ್ಮ ನೌಕರಿ ಆದ್ರೆ ನೀನು ಒಬ್ಬನೇ ಬದುಕ್ತಿ, ಮತ್ತೆ ನಿನಗ ಭೂಮಿ ವಶ ಇದೆ, ಹಾಗಾಗಿ ನೀ ನೌಕರಿ ಏನ್ ಮಾಡ್ತಿ ಅದ್ರಲ್ಲಿ ಎಲ್ಲರಿಗೂ ತಗೊಂಡು ಹೋಗ್ತಿ, ನೀ ಒಬ್ಬ ಮನೆಯಲ್ಲಿ ಇದ್ರೆ ನನಗೇನು ನೌಕರಿದ ಆಸೆ ಇಲ್ಲ, ನೀ ಇದನ್ನೇ ಮುಂದುವರ್ಸ್ಕೊಂಡು ಹೋಗು, ನಿನ್ನ ಜೊತೆ ಎಲ್ಲರೂ ಬದುಕುತ್ತಾರೆ, ನೀನು ಬದುಕ್ತಿ ಅಂತ ಹೇಳಿದ್ರೆ ಸರ್. ನಮ್ಮ ತಂದೆಯವ್ರ ಮಾತು ನಾನು ಚಾಚು ತಪ್ಪದೇ ಪಾಲಿಸ್ತಿದ್ದೆ, ಅದು ಕೂಡ ಹಾಗೆ ಪಾಲಿಸಿದ್ದೆ ಸರ್. ಹೀಗಾಗಿ ಇವತ್ತು ನಿಮ್ಮ ಎದುರು ಕೂತು ಮಾತಾಡ್ಲಿಕ್ಕೆ ಒಂದು ನಮ್ಮ ತಂದೆಯವ್ರ ಆಶೀರ್ವಾದ ಅಂತ ಹೇಳಿ. ಬಹಳ ಒಳ್ಳೆ ಮಾತು ಹೇಳಿದ್ರು. ಈಗೇನು ಅವ್ರು ಹೇಳದಂಗೆ ತಾವು ನಡ್ಕೊಂಡಿದ್ದೀರಿ. ಹೌದು ಸರ್. ಮತ್ತೆ ಅದರ ಜೊತೆ ಜೊತೆಗೆ ಏನಾಯ್ತು ಅಂತಂದ್ರೆ, ರೇಷ್ಮೆ ಕೂಡ ಅದೇ ರೀತಿಯಾಗಿ ನಿಮಗೆ ಒಂದು ಸ್ಫೂರ್ತಿ ಕೂಡ ಸಿಕ್ತು ಅಂತ ಹೇಳಿ ಹೇಳ್ಬೋದು. ರೇಷ್ಮೆ ಬೆಳೆಯಿಂದ ರೇಷ್ಮೆನೆ ಕಂಟಿನ್ಯೂ ಮಾಡಿದ್ರಾಯ್ತು, ಎಲ್ಲಿ ನೌಕರಿ ಬೇಡ ಅಂತ ಹೇಳಿ ನೌಕರಿಗೂ ಹೋಗ್ಲಿಲ್ಲ. ಹೌದು ಸರ್. ಮುಂದೆ ನಮ್ಮ ತಂದೆಯವರು ಅವ್ರು ನಾಲ್ಕು ಜನ, ಅವ್ರು ಬೇರೆ ಆದ್ರು. ನನ್ನ ಹೆಣ್ಣು ತಮ್ಮ ನಾಲ್ಕು ಜನ ಸರ್. 2008 2009 ಅವರೂ ಬೇರೆ ಆದರು ಸರ್. ಬೇರೆ ಆದಾಗ ನಾನು ಒಬ್ಬನೇ, ಇನ್ನು ಮಕ್ಕಳೆಲ್ಲ ಚಿಕ್ಕಳದು ಸರ್. ರೇಷ್ಮೆ ಮಾಡ್ಬೇಕನ್ನಾದ್ರೆ ಸ್ವಲ್ಪ ಮೂರು ಜನ ನಾಲ್ಕು ಜನ ಬೆಂಬಲ ಬೇಕಾಗ್ತಿತ್ತು. ಆಮೇಲೆ ಈಗ ಆಧುನಿಕ ತಂತ್ರಜ್ಞಾನ ಬಂದಿದೆ ಸರ್ ಇವತ್ತು. ಅವತ್ತು ನಾವು ಬುಟ್ಟಿಯಲ್ಲಿ ರೇಷ್ಮೆ ಮಾಡ್ತಿದ್ದೀವಿ, ಇವತ್ತು ಶೆಡ್ ಕಟ್ಟಿ ಒಂದು ರ್ಯಾಕ್ ಕಟ್ಕೊಂಡು ಅದರಲ್ಲಿ ರೇಷ್ಮೆ ಮಾಡ್ತಕ್ಕಂಥದ್ದು ಬಂತು. ಒಂದು 80 ಟೀನ್ಸ್ ಒಂದೊಂದು ಸಲ ಗಾಳಿ ಗೋಪುರಕ್ಕೆ ಹೋದು ಸರ್, ಗಾಳಿ ಬಿಟ್ಟು. ಹೀಗಾಗಿ ಆ ಶೆಡ್ಡಿಂದ ಒಂದು ಆತಂಕ ಸಲುವಾಗಿ ನಾವು ರೇಷ್ಮೆ ತೆಗಿಬೇಕಾಗಿ ಬಂತು ಸರ್. ಕಾರಣ ಅಂತಂದ್ರೆ ನಮ್ಗೆ ಹೆಣ್ಮಕ್ಳ ಸಂಖ್ಯೆ ಹೆಚ್ಚಿಗೆ, ಈಗ ಅವ್ರಿಗೆ ಎಜುಕೇಶನ್ ಕೊಡಿಸ್ಬೇಕು, ಅವ್ರ ಮದುವೆ ಮಾಡಬೇಕು. ಈಗ 7 ಲಕ್ಷ 8 ಲಕ್ಷ ರೂಪಾಯಿ ನಾವು ಶೆಡ್ಡಿಗೆ ಹಾಕಿದೇವು ಅಂದ್ರೆ ಮಕ್ಕಳ ಭವಿಷ್ಯ ಹಂಗಂತ ವಿಚಾರ ಮಾಡಿದ್ವಿ ಸರ್. ಸಣ್ಣ ಸಂಸಾರ ಇದ್ದಷ್ಟೇ ಅವೆಲ್ಲ ನಿಭಾಯಿಸ್ಕೊಂಡು ಹೋಗೋದು ಕಷ್ಟ ಆಗಿತ್ತು. ಹಾಗಾಗಿ ನಾವು ರೇಷ್ಮೆ ತೆಗಿಬೇಕಾಗಿ ಬಂತು ಸರ್. ಅದು ನಾನು ಪಶ್ಚಾತ್ತಾಪ ಪಟ್ಟಿದ್ದೀನಿ ಅಂತ ಕೂಡ ಹೇಳ್ತೀನಿ ಸರ್. ರೇಷ್ಮೆ ತೆಗಿಬಾರ್ದಾಗಿತ್ತು ಅಂತ ಅಂತೀನಿ ಸರ್. ಆದ್ರೆ ಆ ಪರಿಸ್ಥಿತಿ ಆ ಟೈಮ್ ಆ ಸಂದರ್ಭ ಬಂತು ಸರ್, ಆಗ ತೆಗಿಬೇಕಾಗಿತ್ತು ಸರ್. ಹಾಗಾಗಿ ನಾವು ಇನ್ನು ಬದುಕೋದು ಹೆಂಗಂತ ಅಂದ್ಬಿಟ್ಟು ಈ ಸಮಗ್ರ ಬೆಳೆ ಬೇಸಾಯ ಪದ್ಧತಿಗೆ ನಾವು ಎಲ್ಲಾ ವಿಜ್ಞಾನಿಗಳು ಒಂದು ಮಾರ್ಗದರ್ಶನದಲ್ಲಿ ಮಾಡಿಕೊಂಡು ಆದಷ್ಟರಲ್ಲಿ ಉತ್ತಮ ಜೀವನವನ್ನ ನಡೆಸಲಿಕ್ಕೆ ನಮ್ಗೆ ಬಹಳ ಖುಷಿ ತಂದು ಕೊಟ್ಟಿದ್ದೀರಿ ಅಂತ ತಮಗೂ ಕೂಡ ಹೇಳಕ್ ಬಯಸ್ತೀನಿ ಸರ್. ಕಾಶಿನಾಥ್ ಅವರೇ, ಈಗ ನೋಡ್ರಿ ತಮ್ಮ ಜೀವನ ಹೆಂಗ ತಿರುವು ತಗೊಂಡು, ತಮ್ಮ ತಂದೆಯವರು ಹೇಳದ ನಂತರ ತಾವು ನೌಕರಿಗೆ ಹೋಗ್ಲಿಲ್ಲ. ಆದ್ರೆ ಈಗ ಏನ್ ಅನ್ನಿಸ್ತದ, ಇಷ್ಟು ವರ್ಷಗಳಾದ ನಂತರ ನಾನು ನೌಕರಿಗೆ ಹೋಗ್ಬೇಕಾಗಿತ್ತಪ್ಪ, ಯಾಕೆ ಬಿಟ್ಟೆ ಅನ್ನುವಂಥದ್ದು ಏನಾದ್ರೂ ಭಾವನೆ ಅಂದಾದ್ರೂ ಬಂದದ ನೀವು? ಅದು ನನಗೆ ನೆನಪೇ ಇಲ್ಲ ಸರ್, ನೌಕರಿ ಅಂತಕ್ಕಂತ ನೆನಪೇ ಇಲ್ಲ ಸರ್. ಕಾರಣ ಏನಂದ್ರೆ ನನಗೆ ಇಲ್ಲಿ ತೃಪ್ತಿ ಸಿಗ್ತಾ ಇದೆ, ಜನರದು ಬೆಂಬಲ ಸಿಗ್ತಾ ಇದೆ, ಜನರು ನಮ್ಮಿಂದ ಕೆಲವೊಂದು ಸಲಹೆ ಕೇಳ್ತಾ ಇದ್ರೆ ಕೂಡ ನಾವು ಕೂಡ ಹೇಳ್ತಾ ಇದ್ದೀವಿ, ಅವರಿಂದ ನಾವು ಸಲಹೆ ಪಡಿತಾ ಇದ್ದೀವಿ. ಒಬ್ಬರಿಂದ ಒಬ್ಬರು ರೈತರು ಇವತ್ತು ನನ್ನ ಜೊತೆ ಅವರು ಉತ್ತಮವಾಗಿ ಬೆಳೆನೂ ಬೆಳ್ಕೊಳ್ಳಿ ಅಂತಕ್ಕಂಥ ಭಾವನೆ ಬಂದಾಗ ಅವ್ರ ಹಿಂದಿನ ಯಾವುದು ಕೂಡ ನನಗೆ ನೆನಪಿಲ್ಲ ಸರ್. ನಾನು ಶಾಲಿ ಕಲ್ತಿದ್ದೀನಿ ಅನ್ನೋದು ಒಂದೇ ನೆನಪು ಸರ್. ನೌಕರಿದ ಅವಶ್ಯಕತೆ ನಮಗೇನು ಬೇಕಾಗಿಲ್ಲ ಸರ್. ಯಾಕಂದ್ರೆ ನಾವು ಒಳ್ಳೆ ಜನಸಂಪರ್ಕದಾಗ ಹೆಚ್ಚಿದ್ದೀವಿ ಸರ್. ಪ್ರತಿಯೊಂದಕ್ಕೂ ಕೂಡ ಈಗ ಈ ಸಮಾಜದ ಬದ್ಧತೆಗಳಾಗಲಿ, ಸಮಾಜದ ಒಂದು ಆಚಾರ ವಿಚಾರಗಳಾಗಲಿ, ಪ್ರತಿಯೊಂದು ಸ್ಥಾನಮಾನಗಳು ಕೂಡ ಆ ಒಂದು ಇದರಲ್ಲಿ ಸಿಗ್ತಾ ಇವೆ ಸರ್. ಮುಖಂಡತ್ವದಲ್ಲಿ ನಾವು ಕೂಡ ಹೆಜ್ಜೆ ಇಟ್ಟಿದ್ದೀವಿ. ನಮ್ಮ ತಂದೆಯವರು ಮಾಡ್ತಿದ್ರು, ನಾವು ಅಷ್ಟು ಮಾಡ್ತಾ ಇದೀವಿ. ನಾವೇನು ದೊಡ್ಡವರು ಅಂತೇನಿಲ್ಲ, ಇದಷ್ಟು ಜನ ಕರೀತದೆ, ನಾವು ಕೂಡ ನಮ್ಗೆ ಎಷ್ಟು ಅನುಭವ ಅಷ್ಟು ಮಾತಾಡಿ ಜನರಿಗೂ ತೃಪ್ತಿ ಆಗ್ತದೆ, ಅದು ನಮಗೂ ತೃಪ್ತಿ ಆಗ್ತದೆ. ಹೀಗಾಗಿ ನಮ್ಗೆ ನೌಕರಿ ಆಮೇಲೆ ಅದು ಇದು ಅಂತಕ್ಕಂಥದ್ದು ಏನು ಇಟ್ಕೊಂಡಿದೆ ಸರ್ ನಮ್ಮ ಟೋಟಲಿ. ಅಡ್ಡಿ ಇಲ್ಲ, ಬಹಳ ಸಂತೋಷ. ಕಾಶಿನಾಥ್ ಅವರೇ, ಈಗ ಏನು ತಾವು ಸಾವಯವ ಪದ್ಧತಿಯೊಳಗೆ ಸಾಕಷ್ಟು ಅಂದ್ರೆ ಎಷ್ಟು ಸಾಧ್ಯ ಅಷ್ಟು ಸಾವಯವದೊಳಗೆ ಬೆಳೀತಾ ಇದ್ದೀರಿ. ಈಗ ಬಾಳೆ ಇರಬಹುದು, ಪೇರ್ಲ ಇರಬಹುದು, ಮಾವು ಇರಬಹುದು, ನಿಂಬೆ ಇರಬಹುದು, ಮಾರ್ಕೆಟಿಂಗ್ ಹೆಂಗ್ ಮಾಡ್ತಾ ಇದ್ದೀರಿ? ಸರಿ, ಬಾಳೆ ಬಾಗೌಂಡ್ರಿ ಇರ್ತಾರಲ್ಲ ಸರ್, ನಾವು ಅವರಿಗೆ ಖರೀದಿ ಮಾಡಿಕೊಡ್ತೀವಿ. ಯಾಕಂದ್ರೆ ಬಾಳೆ ನಾವು ಕಡೆ ಬೇರೆ ಎಲ್ಲರೇ ಕಳಿಸ್ಬೇಕು, ಆದರೆ ಅದು ದೊಡ್ಡ ರೈತರಿಗೆ ಸಾಧ್ಯ ಆಗ್ತದೆ. ನಾವೇನು ಮಾಡ್ತೀವಿ ಸರ್, ಈಗ 5 ಎಕರೆಯಲ್ಲೇನೆ, ಇದು 1 ಎಕರೆ, ಅದೊಂದು ಎಕರೆ, ಇದೊಂದು 20 ಗುಂಟೆ, ಅದೊಂದು 10 ಗುಂಟೆ, ಈ ರೀತಿ ಬೆಳ್ಕೋತೀವಿ ಸರ್. ಹೀಗಾಗಿ ದೊಡ್ಡ ರೈತ ಅಲ್ಲ ಸರ್. ಈಗ ಒಬ್ಬರು 5 ಎಕರೆ 10 ಎಕರೆ 15 ಎಕರೆ ಹಿಂಗ್ ಬಾಳೆ ಹಚ್ಕೋತಾರೆ, ಅವ್ರು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬಹುದು, ಇವತ್ತು ಬೇರೆ ಸ್ಟೇಟ್ಗೆ ಟ್ರಾನ್ಸ್ಫರ್ ಮಾಡಬಹುದು, ಅದು ನಮ್ಮಿಂದ ಅಸಾಧ್ಯ ಅದ. ಹೀಗಾಗಿ ನಾವು ಲೋಕಲ್ ಇರ್ತಕ್ಕಂಥ ಆಳನ್ ತಾಲೂಕು ಅಥವಾ ಜಿಲ್ಲೆದಲ್ಲಿ ಇರ್ತಕ್ಕಂತ ಬಾಗೌಂಡ್ರಿ ಕರೆಸಿ ಅವ್ರನ್ನ ಮುಗಿಸಿ ಆ ರೀತಿ ಅಂದ್ರೆ ಅವರೇ ಬಂದು ಉತ್ಪನ್ನ ತಗೊಂಡು ಹೋಗ್ತಾರ ಅಥವಾ ನೀವು ಒಯ್ದು? ಇಲ್ಲ ಸರ್, ಅವ್ರು ಬರ್ತಾರೆ ಸರ್, ಅವ್ರು ಬಂದು ಖರೀದಿ ಮಾಡಿ ಕಾಟ ಮಾಡಿಕೊಂಡು ಎಷ್ಟು ಟನ್ ಆಯಿತು ಅಂತ ಹೇಳಿ, ಎಷ್ಟು ರೇಟ್ ಅಂತ ಹೇಳಿ, ಆ ಒಂದು ಸಂದರ್ಭಕ್ಕೆ ಅನುಸಾರ ರೇಟ್ ಏನಿರ್ತದೆ ಆ ರೇಟಿಗೆ ನಾವು ಕೊಟ್ಟು ಬಿಡ್ತೀವಿ. ನಿಮ್ಗೆ ರೇಟ್ ಹೆಂಗ ಅನಿಸ್ತದ ಈಗ ಅವ್ರು ಬಂದು ನಿಮ್ಮಲ್ಲೇ ತಗೊಂಡು ಹೋಗುವಂತ ಒಂದು ಸಂದರ್ಭದೊಳಗೆ ನೀವು ಮಾರ್ಕೆಟ್ ಸಹಿತ ಅಧ್ಯಯನ ಮಾಡಿರ್ತೀರಿ, ಈ ರೇಟ್ ಬಾಳೆಗೆ ಇಷ್ಟ ಅದಪ್ಪ ಅಂತ ಹೇಳಿ ಅನ್ನುವಂಥದ್ದು ಅಥವಾ ನನಗೆ ಇಷ್ಟು ಬಂದ್ರೆ ನಾವು ಕೊಡಬಹುದು ಅಂತ ಹೇಳಿ ಇದು ಲೆಕ್ಕ ಹಾಕಿರ್ತೀರಿ ನೀವು? ಹೌದು ಸರ್, ಅದು ಹಾಕದಾಗ ನಮ್ಗೆ ಕೊಡ್ಲಿಕ್ಕೊಂದು ಅನುಕೂಲ. ಈಗ ಮಾರ್ಕೆಟ್ ಅಲ್ಲಿ ಸುಮಾರು ಒಂದು 20 ರೂಪಾಯಿ ಕೆಜಿ ನಡೆದ ಅಂತ ತಿಳ್ಕೊಡ್ ಸರ್. 20 ರೂಪಾಯಿ ಕೆಜಿ ಅಂದಾಗ ಈಗ ನಾವು ಗಾಡಿ ಚಾರ್ಜ್ ನೋಡ್ಕೋಬೇಕು, ಟ್ರಾನ್ಸ್ಫರ್ ಮಾಡ್ಬೇಕಲ್ರಿ, ಗಾಡಿ ಕಿರೆ ನಾವೇ ಕೊಡ್ಬೇಕು, ಆಮೇಲೆ ಅಲ್ಲಿಗೆ ಹೋಗೋದು ಬರೋದು ಎಲ್ಲ ಖರ್ಚು ವೆಚ್ಚ ತೆಗೆದು ನಮ್ಗೆ ಎಷ್ಟು ಉಳಿತದೆ ಅಂತೇಳಿ ಆ ಒಂದು ಇದ್ರ ಮೇಲೆ. ಈಗ ಅವರು ಕೂಡ ಮಿತಿ ನಂಬಲ್ಲಿ ಬರ್ಬೇಕಾದ್ರೆ ಅವರು 1 ರೂಪಾಯಿ 2 ರೂಪಾಯಿ ಅವ್ರಿಗೆ ಕಡಿಮೆ ಆದ್ರೆ ಈ ನಿಟ್ಟಿನಾಗ ಅವರು ಕೂಡ ಬರ್ತಾರೆ ಸರ್. ನಮ್ಮ ಪ್ರಕಾರ ಈಗ 20 ರೂಪಾಯಿ ಕೆಜಿ ನಡೆದಂತ ತಿಳ್ಕೊರಿ, ನಾವು ಏನ್ರಿ ಒಂದು 16-18 ರೂಪಾಯಿ ಕೆಜಿ ಕೊಡ್ತೀವಿ. ಅಂದ್ರೆ ನೀವು ಮಾರ್ಕೆಟ್ದು ಲೆಕ್ಕ ಇಟ್ಟೇ ವ್ಯವಹಾರಗಳನ್ನು ಮಾಡ್ತಾ ಇರ್ತೀರಿ. ಯಾಕಂದ್ರೆ ಯಾವ ಇವತ್ತು ವ್ಯಾಪಾರಸ್ಥರು ರೈತರ ಮೇಲೆ ಬದುಕು ಹೌದಲ್ಲ, ಅನಿವಾರ್ಯತೆ ಒಬ್ಬ ಸಣ್ಣ ರೈತ ಏನು ಮಾಡೋಕೆ ಸಾಧ್ಯ ಆಗಲ್ಲ, ಆ ಕಾರಣಕ್ಕಾಗಿ ನಾವು ಕೊಡ್ಬೇಕಾಗ್ತದೆ ಸರ್, ಹಂಗೆ ಕೊಡ್ತೀವಿ. ಕಾಶಿನಾಥ್ ಅವರೇ, ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ರೈತರು ಈಗೇನು ಸಮಗ್ರ ಬೆಳೆ ಪದ್ಧತಿಗಳನ್ನ ಅಳವಡಿಸಿಕೊಂಡು ಬೆಳೆದ್ರೂ ಸಹಿತ ಕೆಲವೊಂದು ಬೆಳೆಗಳ ಬಗ್ಗೆ ಅಷ್ಟು ಕಾಳಜಿ ವಹಿಸೋದಿಲ್ಲ. ಅದು ಯಾವ್ದಪ್ಪ ಅಂತಂದ್ರೆ, ಇತ್ತೀಚಿನ ದಿವಸದೊಳಗೆ ಜಾಗೃತಿ ಮೂಡ್ತಾ ಇದೆ, ಶ್ರೀಗಂಧದ ಬೆಳೆ ಏನದ ಎಲ್ಲೋ ಕೆಲವು ರೈತರು ಬೆಳೆಯುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ತಾವು ಕೂಡ ಶ್ರೀಗಂಧ ಬೆಳೆದಿದ್ದೀರಿ. ಶ್ರೀಗಂಧ ಬೆಳಿಬೇಕು ಅನ್ನುವಂತಹ ನಿಟ್ಟಿನೊಳಗ ಅನೇಕ ಕಷ್ಟಗಳು ಸಹಿತ ರೈತರಿಗೆ ಬೆನ್ನ ಹತ್ತವ. ಇಂಥ ಒಂದು ಸಂದರ್ಭದೊಳಗ ಏನು ವಿಚಾರ ಮಾಡಿ ನೀವು ಶ್ರೀಗಂಧ ಬೆಳೆದ್ರಿ? ಶ್ರೀಗಂಧ ನಾವೇನ್ ಮಾಡಿವಿ ಸರ್, ಈಗ ಅದು ದೀರ್ಘಾವಧಿ ಬೆಳೆ ಹೌದ್ರೆ. ಈಗ ನಾವು ಪೇರಲ ಮಧ್ಯದಲ್ಲಿ ಶ್ರೀಗಂಧ ಹಾಕಿದ್ದೀವಿ. ಈಗ ನಾವು ಆಲ್ರೆಡಿ ಆ ಒಂದು ಬೆಳೆ ಲಾಭ ತಗೋತಾ ಇದ್ದೀವಿ ಪೇರಲ್ದು. ಶ್ರೀಗಂಧ ಅದು ಎಕ್ಸ್ಟ್ರಾ. ಹ್ಞೂ ಸರ್, ಈಗ ನಾವೇನು ವಿಚಾರ ಮಾಡಿದೀವಿ, ಭೂಮಿ ಅಂತೂ ನಾವೇನು ಬಂದು ಕೆಡುವಂಗಿಲ್ಲ, ಇನ್ನು ಬೆಳೆ ಕಂಟಿನ್ಯೂ ಒಂದು ಬೆಳೀತಾ ಇದ್ದೀವಿ. ಅದ್ರ ಜೊತೆ ಇದನ್ನು ಒಂದು ಬೆಳೀಲಿ, ಒಂದು ವೇಳೆ ಕಲರ್ ಕಾಟು ಅವು ಹೆಚ್ಚಿಗೆ ಆಗ್ತಿತ್ತಂದ್ರೆ ಏನು ನಮ್ಮ ಹಣಿ ಬರ್ ತಗೊಳ್ಳಲ್ಲ. ಆಗ್ತಕ್ಕಂಥ ಪ್ರಯತ್ನ ಏನಂದ್ರೆ ನಾವು ಮಾಡಬೇಕು ಅಂತೇಳಿ ಆ ಒಂದು ಧೈರ್ಯ ತೊಟ್ಟು ಮಾಡಿದ್ದೀವಿ ಸರ್. ಅದು ಏನೇ ಆಗಲಿ ನೋಡೋಣ. ಎಷ್ಟು ಶ್ರೀಗಂಧದ ಗಿಡ? ಒಂದು 400 ವರ್ಷ ಸರ್. 400 ಗಿಡಗಳು. ಯಾವಾಗ ನೀವು ನಾಟಿ ಮಾಡಿದ್ದು? ಈಗ 4ನೇ ವರ್ಷ ಸರ್. 4ನೇ ವರ್ಷ. ಎಷ್ಟು ವರ್ಷ ಆದ ನಂತರ ಕಟಾವಿಗೆ ಬರ್ತಾವೆ ಸರ್? ಅದು 9 ವರ್ಷದಿಂದ 12 ವರ್ಷ ತನಕ ಕಟಾವು. ಹೌದಾ? ಇದ್ರ ಬಗ್ಗೆ ನಿಮಗೆ ಯಾರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಸರ್? ಅದು ಹಾಗೆ ಹೀಗೆ ಕೇಳಿ ಮಾಡಿದ್ವಿ ಸರ್, ಮಾರ್ಗದರ್ಶನ ತಗೊಂಡಿಲ್ಲ ಸರ್. ತಗೊಂಡಿಲ್ಲ. ಮತ್ತೆ ಸಸಿ ಅದೆಲ್ಲ ಎಲ್ಲಿಂದ ತಂದ್ರಿ? ಇಲ್ಲಿ ನಾವು ಫಾರೆಸ್ಟ್ ಇಂದ ತಗೊಂಡಿವಿ ಸರ್.